ಕಾಯುವ ರೆಪ್ಪೆಯ ತೆರದಿ ಕಣ್ಣ ಕಾಯುವ ರೆಪ್ಪೆಯ ತೆರದಿ ಕಾಯುವಳಿದು ಪುಷ್ಕಳ ಪ್ರೀತಿ ಕಾಯುವಳಿದು ಪುಷ್ಕಳ ಪ್ರೀತಿ ಕಾಯುವಳಿದು ಪುಷ್ಕಳ ಪ್ರೀತಿ ಪ್ರೀತಿ ಮನೆ ಮಂದಿಯ ಸುಖ ಪಾಲನೆ ಮಾಡಿ ಮಾಡಿ ಬಂದವರೇ, ನೀವು ಕೇಳ್ತಾ ಇದ್ದೀರಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರ ಧ್ವನಿಗಳಲ್ಲಿರುವಂತಹ ಕೃಷಿ ಗೀತೆಗಳನ್ನ ಈಗ ಮತ್ತಷ್ಟು ಗೀತೆಗಳನ್ನ ಕೇಳ್ಕೊಂಬರೋಣ. ಎಲ್ಲೆಲ್ಲೋ ಬೆಳೆಯುವೆ ಕೂಬಾ ಇರಲಿ ಬಂಜರು ನೆಲದಿಬ್ಬ ಇರಲಿ ಬಂಜರು ನೆಲದಿಬ್ಬ ಸಿಂಬಪ್ಪ ಸಿಮರುವ ಸಿಮರುವ ನಿನ್ನ ಮಹಿಮೆಗೆ ಅನ್ನಲೇ ಅಬ್ಬಬ್ಬ ಅಬ್ಬಬ್ಬ ಬಾಲು ರಬ್ಬ ಸವಿಯುವನ ಕಾಸಿ ಕಬ್ಬ ಸವಿಯುವನ ಕಾಸಿ ಕಬ್ಬ ಸವಿಯುವನ ಕಾಸಿ ಕಬ್ಬ ಸಿಮರುವ ಸಿಮರುವ ನಿನ್ನ ಮಹಿಮೆಗೆ ಅನ್ನಲೇ ಅಬ್ಬಬ್ಬ ಅಬ್ಬಬ್ಬ ಸಿಮರುವ ಸಿಮರುವ ನಿನ್ನ ಮಹಿಮೆಗೆ ಅನ್ನಲೇ ಅಬ್ಬಬ್ಬ ಅಬ್ಬಬ್ಬ ಅದಕ್ಕೆ ಬೇಡುವೆ ಇಲ್ಲಿರುವ ಅದಕ್ಕೆ ಬೇಡುವೆ ಇಲ್ಲಿರುವ ಅದಕ್ಕೆ ಬೇಡುವೆ ಇಲ್ಲಿರುವ ಸಿಮರುವ ಸಿಮರುವ ನಿನ್ನ ಮಹಿಮೆಗೆ ಅನ್ನಲೇ ಅಬ್ಬಬ್ಬ ಅಬ್ಬಬ್ಬ ಸಿಮರುವ ಸಿಮರುವ ನಿನ್ನ ಮಹಿಮೆಗೆ ಅನ್ನಲೇ ಅಬ್ಬಬ್ಬ ಅಬ್ಬಬ್ಬ ಕುಳಿತು ನಾವು ಹಾ

ರೈತ ಬಾಂಧವರೇ, ಇದುವರೆಗೆ ಕೇಳಿದರೆ ವಿವಿಧ ಕಲಾವಿದರ ಧ್ವನಿಯಲ್ಲಿರುವಂತಹ ಕೃಷಿ ಗೀತೆಗಳನ್ನು ಈಗ ಕೇಳಿ ನಿಮಗಾಗಿ ಇರುವಂತಹ ಸಲಹೆಯನ್ನು. ದಪ್ಪ ಮೆಣಸಿನಕಾಯಿ ಅಥವಾ ದೊಣ್ಣೆ ಮೆಣಸಿನಕಾಯಿ